ಆವಾಗ ಹಾಣೆ ನಾಟ, ಕಬಡ್ಡಿ ಆಟ, ಈಜುಕೋಗೋದು, ಗಾಳ ಕರ್ಕಿ ಮಾಡೋದು, ಇದೇ ಆಟ, ದನ ಕಾಯೋದು, ಇದೇ ಉದ್ಯೋಗ. ಶಾಲೆಯಲ್ಲಿ ಇಂಥ ಆಟ ಆಡಿಸ್ತಿರ್ಲಿಲ್ಲ? ಆಟ ಆಡಿಸ್ತಿದ್ರು, ಆದ್ರೆ ಅವ್ರ ಆಟ ನಮ್ಗೆ ಅವ್ರು ಟೈಮ್ ಸೇರಿ ಆಡಿಸ್ತಿದ್ರು, ನಮ್ಗದು ಸಾಲದಲ್ಲಾಗಿತ್ತು. ಜಾಸ್ತಿ ಬೇಕಿತ್ತು ಆಟ, ಶಾಲೆ ಬಿಟ್ಟು ಕೂಡಲೇ ಆಟ ಆಡ್ತಾ ಉಳ್ಕೊಂಡದ್ದು, ಕಡೆ ಶಾಲೆಗೆ ಕಳೆ ಬಿದ್ದದ್ದು. ಎಲ್ಲ ಹುಡುಗರು ಶಾಲೆಗೆ ಹೋದಾಗ ನೀವು ಒಬ್ಬರೇ ಹೆಂಗ್ ಆಟ ಆಡ್ತಿದ್ರಿ? ಇಲ್ಲ ಸರ್, ಸಾಮಾನ್ಯವಾಗಿ ಅರ್ಧಕ್ಕರ್ಧ ಜನ ನಮ್ಮ ಕ್ಲಾಸ್ನಲ್ಲೇ ಇದ್ರು ಶಾಲೆ ಬಿಟ್ಟುಕೊಂಡು ಆಟ ಆಡೋಕೆ. ಹಾಗಾಗಿ ನಾವು ಅವ್ರ ಸಂತಿಗೆ ಪಂತಿಳೋದಾಯ್ತು. ಅವರು ನೀವು ಎಲ್ಲರೂ ನಮಗೆ ಶಾಲೆ ಬಿಟ್ಟು ಬಿಟ್ಟು? ಹೌದೌದು. ಆಟ ಆಡೋ ಸಲುವಾಗಿ? ಹೌದೌದು. ಮನೆ ಬೈಲಿಲ್ಲ? ಬೈದಾರೆ, ಹೊಡೆದಾರೆ, ಮಾಡೋ ಪ್ರಯತ್ನ ಮಾಡಿದ್ದಾರೆ, ಆದ್ರೆ ನಮ್ಮ ಹತ್ರ ಕಲೋಕ್ ಆಗ್ಲಿಲ್ಲ ಅಷ್ಟೇ. ಮಾಸ್ತರ್ ಕಂಡ್ರೆ ಹೆದರಿಕೆ ಇತ್ತ? ಹೌದು ಸರ್, ಚಲೋ ಹೊಡೆತಿತ್ತು. ಮತ್ತೆ ನಿಮ್ಮ ಊರಲ್ಲಿ ಯಾರು ಕಲೀಲ ಇಲ್ಲ? ಕಲ್ತಾರೆ? ಕಲ್ತಾರೆ, ಕಲ್ತಾರೆ, ಎಲ್ಲರು ಕಲ್ತಾರೆ. ಎಷ್ಟು ಜನ ಕಲ್ತಾರೆ ಒಂದು ಅಂದಾಜು? ಸಾಮಾನ್ಯ ಸ್ವಲ್ಪ ಜನ ಕಲ್ತಿದ್ದಾರೆ. ನಿಮ್ಮ ವಾರಿಗೆ ಅವರು? ನಮ್ಮ ಕ್ಲಾಸ್ನಲ್ಲಿ ಕಲಿತು ಜಾಸ್ತಿ ಮಂದಿ ಕಲಿತಿಲ್ಲ ಸರ್, ಯಾರು ಮುಂದೆ ಹೋಗಿಲ್ಲ. ಒಟ್ಟಾಗೆಲ್ಲ ನಮ್ಮ ದನ ಕಾಯ್ತೇ ಗದ್ದೆ ಹುಡ್ತಾ ಇದ್ದದೆ. ಬೇರೆ ಎಸ್ ಎಲ್ ಸಿ ಮುಗಿಸೋದು, ಪಿ ಯು ಸಿ ಡಿಗ್ರಿ ಹಂಗೆ ಯಾರು ಮಾಡಿಲ್ಲ? ಯಾರು ಮಾಡಿಲ್ಲ ಸರ್, ಇದೇ ನಮ್ದು ಎಸ್ ಎಲ್ ಸಿ ಗದ್ದೆ ಹುಡೋದೆ. ಹಂಗೆ ಎಲ್ಲರೂ ಇದ್ದಿದ್ರಿಂದ ಖುಷಿ ಆಗುತ್ತೋ ಅಥವಾ ಒಬ್ಬರು ಓದಲಿಲ್ಲ ಅಂತ ಬೇಜಾರಾಗುತ್ತೋ? ಸರ್, ಓದುದಂತ ಹೇಳಿದ್ರೆ ಗೊತ್ತಿಲ್ಲ, ಶಾಲೆ ಅಂದ್ರೆ ಇದೊಂದು ಎಂಥದಪ್ಪ ಕರ್ಕರೆ ಅನಿಸ್ತಿತ್ತು. ಆವಾಗ ಶಿಕ್ಷಣದ ಬಗ್ಗೆ ತಿಳುವಳಿಕೆನಿಲ್ಲ, ಕಲತ್ರ ಮುಂದೆ ಏನು ಆಗ್ತದೆ ಎಂಬುದು ಅನುಭವ ಇಲ್ಲ. ಒಟ್ಟರೆ ಶಾಲೆಗೆ ಹೋಗಂದ್ರೆ ವಜ್ಜೆ, ಹಾಗೆ ನಮ್ತ ಆವಾಗ. ನಿಮ್ ಹಿರಿಯರು ಹಂಗ ಇದ್ರು? ಇಲ್ಲ, ನಮ್ ತಂದೆ ಸ್ವಲ್ಪ ಕಲ್ತಿದ್ರು. ಹೌದು, ನಮ್ ತಂದೆಯವ್ರು ಹುಷಾರಿದ್ರು. ಏನು ಅವರು ನೌಕರಿ ಮಾಡ್ತಿದ್ರು ಅಥವಾ? ನೌಕರಿ ಮಾಡಿಲ್ಲ, ಆದ್ರೂ ಸ್ವಲ್ಪ ದೊಡ್ಡ ಜನ ಆಗಿದ್ರು ಅವರು. ಅವ್ರ ಭೂಮಿ ಇದ್ದಂತವ್ರು ಊರಿಗೆ? ಹೌದೌದು, ಊರಿಗೆ ನಾಲ್ಕು ಜನರಿಗೆ ಬೇಕಾದವರು. ಈಗ ಏನನ್ಸುತ್ತೆ, ಶಾಲೆ ನಾವು ಓದ್ಲಿಲ್ಲಪ್ಪ ಅಂತೇಳಿ? ಹೌದು, ಈಗ ಅನಿಸ್ತದೆ. ಅನಿಸುತ್ತ? ಹೌದೌದು. ಯಾಕೆ ಅನ್ಸುತ್ತಂಗೆ? ಈಗೆಲ್ಲ ಸ್ವಲ್ಪ ತಿಳುವಳಿಕೆ ಬಂತು, ನಾನು ಕಲಿಬೇಕಿತ್ತು ಅನಿಸ್ತದೆ ಈಗ. ಹಾಗಂತೇಳಿ ಸರ್ ಮಕ್ಕಳಿಗೆಲ್ಲ ಕಲಿಸಿದ್ದೇನೆ. ಏನೇನು ಓದಿದ್ದಾರೆ? ಇಬ್ಬರು ಡಿಗ್ರಿ ಇದು ಸೆಕೆಂಡ್ ಇಯರ್ ಮಾಡಿಕೊಂಡು ನರ್ಸ್ ಮಾಡ್ತಾ ಇದ್ದಾರೆ, ಒಬ್ಬಳು ಬಿ ಎ ಮಾಡಿಕೊಂಡು ಅದು ಒಂದು ಸಣ್ಣ ಕೆಲಸದಲ್ಲಿ ಸದ್ಯ ಸೇರ್ಕೊಳ್ಳತ್ತೆ. ಒಟ್ಟು 5 ಮಂದಿ ಹುಡುಗಿಯರು ಸರ್. ಒಬ್ಬಳು ಬಿ ಎಸ್ ಸಿ ಮುಗಿಸ್ತು, ಇನ್ನೊಬ್ಳು ಕಾಲೇಜ್ ಹೋಗ್ತಾ ಇದೆ, ಬಿ ಕಾಂ ಮುಗಿಸ್ತು, ಒಬ್ಳು ಕಾಲೇಜ್ ಹೋಗ್ತಾ ಇದೆ. ಈಗ ಅವಳಿಗೆ ಯೂನಿವರ್ಸಿಟಿಯಲ್ಲಿ ಸೀಟ್ ಸಿಕ್ತು ಎಂ ಕಾಂ ಮಾಡಲಿಕ್ಕೆ. ಆದ್ರೆ ಇನ್ನು ಕಾಲೇಜ್ನಲ್ಲಿ ಇನ್ನು ಕಲಿಸ್ಲಿಕ್ಕೆ ಶುರು ಮಾಡಿಲ್ಲ ಸರ್, ಮನೇಲೇ ಅದೇ ಕೊರೋನಾದಿಂದ. ಹೌದೌದು. ಇನ್ನು ಚಾಲೂ ಆಗಿಲ್ಲ? ಇಲ್ಲ ಇಲ್ಲ, ಗವರ್ಮೆಂಟ್ ಕಾಲೇಜ್ ಕುಮಟ. ಮಕ್ಕಳನ್ನಾದ್ರೂ ಓದಿಸಿದ್ರೆ ನನಗೆ ಖುಷಿ ಆಗುತ್ತಾ? ಹೌದೌದು. ಈಗಿನ ಮಕ್ಕಳು ಓದ್ತಾರ ಅಷ್ಟೆಲ್ಲ? ನಿಮ್ಮ ಮಕ್ಕಳು ವಾರಿಗೆ ಊರಿನ ಜನ ಬೇರೆಯವರು ಕೂಡ? ಹೌದು, ಓದ್ತಿದ್ದಾರೆ. ಈಗ ಎಲ್ಲರೂ ಓದ್ತಿದ್ದಾರೆ, ಸಂಬಂಧಿಕರು ಓದಿಸ್ತಿದ್ದಾರೆ ಮಕ್ಕಳಿಗೆ. ನಮ್ಮ ಮನೆಯಲ್ಲೂ ನನ್ನ ಮಕ್ಕಳು ಬಿಟ್ಟು ಇನ್ನು ತಮ್ಮದಿಕ್ಕಳು ಮಕ್ಕಳು ಓದ್ತಾ ಇದ್ದಾರೆ. ನಮ್ಮ ಒಂದು ಹಂತ ಈ ರೀತಿ ಯಾವಾಯ್ತು, ದನ ಕಾಯೋದು ಗದ್ದೆ ಹೊಡೋದು ಯಾವಾಯ್ತು ಸರ್. ಆ ನಂತರ ಹಿಂಗ ಸರಿಯಲ್ಲ, ಮಕ್ಕಳಾದ್ರೂ ಓದ್ಲಿ ಅಂತೇಳಿ ಅನುಭವ ಅನುಭವ ಬಂತು. ಹೌದು ಸರ್. ಅವ್ರು ಓದಿದ್ದು ಖುಷಿ ಆಗುತ್ತ? ಹೌದು ಸರ್, ಖುಷಿ ಆಗುತ್ತೆ. ಈಗ ಕೃಷಿಗೆ ತೊಡ್ಕೊಂಡ್ರಿ, ದನ ಕಾಯ್ಕೊಂತ ಬಂದ್ರೆ ಅವ್ರು ಏನು ಹುಲ್ಲು ತೊಗೊಂಬಂದ್ರೆ ಹುಲ್ಲು ತೊಗೊಂಬಂದ್ರೆ, ಎಮ್ಮಿಗೆ ಹಾಕಂದ್ರೆ ಎಮ್ಮಿಗೆ ಹಾಕಿದ್ರಿ, ಹೂಡೋದಂದ್ರೆ ಹೂಡೋದು, ಕೊಚ್ಚು ಅಂದ್ರೆ ಕೊಚ್ಚೋದು, ಹೀಗೆ ಅವ್ರು ಹೇಳಿದ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಬಂದಾಗದೆ. ಅವ್ರು ಮಾಡೋದು ಕೃಷಿ ಹೆಂಗಿತ್ತು ಅವಾಗ, ಚೆನ್ನಾಗಿತ್ತ? ಅವ್ರಿಗಿಂತ ನಾವೀಗ ಡಬಲ್ ಚೆನ್ನಾಗಿ ಮಾಡ್ತೇವೆ. ಏನ್ ಮಾಡಿದ್ರಿ? ಅವರು ಆವಾಗ ಅಟ್ಟೆ ಗೆಣಸು ಸ್ವಲ್ಪ ಎಲ್ಲ ತರಕಾರಿ ಮಾಡ್ತಿದ್ರು, ಈಗ ನಾವು ಹಾಗಲ್ಲ, ತರಕಾರಿ ಜಾಸ್ತಿ ಮಾಡ್ತೇವೆ, ಗೆಣಸು ಮಾಡ್ತೇವೆ, ಶೇಂಗಾ ಮಾಡ್ತೇವೆ, ಪ್ರತಿಯೊಂದು ಬೆಳೆಯನ್ನು ಬೆಳಿತೇವೆ. ಹೌದು ಸರ್. ಅವ್ರು ಅಷ್ಟು ಬೆಳಿತಿರ್ಲಿಲ್ಲ? ಇಲ್ಲ ಇಲ್ಲ, ನಾವೀಗ ಡಬಲ್ ಬೆಳಿತೇವೆ. ಭೂಮಿ ಹೆಂಗ ಅವ್ರು ತಯಾರು ಮಾಡೋದು ಚೆನ್ನಾಗಿತ್ತು, ನೀವು ಮಾಡೋದು? ಈಗ ನಾವೇ ಚೆನ್ನಾಗಿ ಮಾಡ್ತಾ ಇದ್ದೇವೆ, ಅವ್ರಿಗಿಂತ ಡಬಲ್ ಆಗಿ ಚೆನ್ನಾಗಿ ಮಾಡ್ತಾ ಇದ್ದೇವೆ. ಹೌದು ಸರ್. ಅವ್ರು ಏನು ತಪ್ಪು ಮಾಡ್ತಿದ್ರು? ಅವ್ರಂದ್ರೆ ಆವಾಗ ಜನ ಕಮ್ಮಿ ಇದ್ರು ಮನೆಯಲ್ಲಿ, ಅವ್ರ ಹತ್ರ ಅಷ್ಟು ಸಾಗುವಳಿ ಮಾಡ್ಲಿಕ್ಕೆ ಆಗೋದಿಲ್ಲಾಗಿತ್ತು, ಸ್ವಲ್ಪ ಸ್ವಲ್ಪ ಮಾಡ್ಕೊ ಸ್ವಲ್ಪ ಸ್ವಲ್ಪ ಬಿಡ್ತಿದ್ರು. ಮತ್ತೆ ಗದ್ದೆಗೆ ಬೇಕಂಬಷ್ಟು ಗೊಬ್ಬರವನ್ನು ಹಾಕಲಿಕ್ಕೆ ಅವ್ರ ಹತ್ರ ಆಗ್ಲಿಲ್ಲ ಆವಾಗ, ದನ ಕಮ್ಮಿ ಇತ್ತು. ಅಂದ್ರೆ ನಮ್ದು ಒಂದು ಕುಟುಂಬದಲ್ಲಿ ಯಾವಾಗ ಅಂತ ಹೇಳಿದ್ರೆ 3 ಜನ ಆಜಿದಕ್ಕಳು ಎಲ್ಲ ಒಟ್ಟಿಗಿದ್ರು. ಆಮೇಲೆ ನಮ್ಮ ತಂದೆಯವ್ರ ಕಾಲದಲ್ಲೆಲ್ಲ ಡಿವೈಡ್ ಆಯ್ತು, ಈಗ ತಂದೆಯವರೆಲ್ಲ ತೀರ್ಕೊಂಡಾರೆ, ಈಗ ನಮ್ಮ ಕಾಲದಲ್ಲಿ ಇನ್ನೂ ಡಿವೈಡ್ ಆಯ್ತು. ಈಗೆಲ್ಲ ನಾವಂದ್ರೆ ಕಮ್ಮಿ ಕಮ್ಮಿ ಆಗ್ತಾ ಬಂದ ಕೂಡಲೇ ಕ್ಲೀನ್ ಆಗ್ತೇ ಬಂತು, ಎಲ್ಲ ಚಂದ ಮಾಡೋದು. ಮತ್ತೆ ಕೆಲವೊಟ್ಟು ಒಬ್ಬರು ಮಾಡಿದ್ರು ನೋಡ, ನಾವು ಚಂದ ಮಾಡಬೇಕು ಅನುಭವ. ಈಗೆಲ್ಲ ಅಂದ್ರೆ ತೆಂಗಿನ ಗಿಡನು ಭಾಳ ಮಾಡಿದ್ವಿ, ಜಾಗ ಎಲ್ಲ ಕ್ಲೀನ್ ಆಯ್ತು. ಮುಂಚೆಲ್ಲ ಹಿಂಡು ಒಂದು ಸೈಡ್ ಮರ ಮುಟ್ಟು ಹೀಗೆಲ್ಲ ಬೆಳೆದಕ್ಕಿಂತ ಹಾಳಾಗಿತ್ತು ಭೂಮಿ, ಈಗ ಎಲ್ಲ ಕಡೆ ಬೆಳೆ ಬರ್ತದೆ. ಮತ್ತೆ ಇನ್ನೊಂದು ಸರ್, ಎಲ್ಲ ಈಗ ಈ ಪೈಪ್ ಬಂದ ಕೂಡಲೇ ಎಲ್ಲ ಬೋರ್ ಹೊಡ್ಕೊಂಡು ನೀರನ್ನು ಸಪ್ಲೈ ಎಲ್ಲ ಕಡೆನು ಸಪ್ಲೈ ಮಾಡ್ಕೊಂಡ್ವಿ. ಮೊದಲು ಈ ಕೈಯಿಂದ ಎತ್ತು ಹಾಕೋದು ಆಗ್ತಿರ್ಲಿಲ್ಲ, ಅಜ್ಜನ ಕಾಲದಲ್ಲಿ ಅಪ್ಪನ ಕಾಲದಲ್ಲಿ ತೊಟ್ಟೆ ನೀರು ಕೊಡದಿಂದ ಎತ್ತು ಹಾಕೋದು, ಪಂಪ್ ಇಲ್ಲ. ಈಗ ಅದೆಲ್ಲ ಹೋಯ್ತು, ಈಗೆಲ್ಲ ಪಂಪ್ ಪೈಪ್ ಲೈನು ಪಿಂಕ್ಲರು ಪೈಪ್ನಿಂದ ಹಾಕ್ತೇವೆ. ಹಾಗಾಗಿ ಎಲ್ಲಾ ಕಡೆ ಬೆಳೆ ಚೆನ್ನಾಗಿ ಬರ್ತದೆ. ಅವಾಗ ಮಷಿನ್ ಇರಲಿಲ್ಲ. ಇಲ್ಲ ಇಲ್ಲ, ಕರೆಂಟ್ ಕೂಡ ಎಲ್ಲಾ ಕಡೆಗೂ ಕೊಡ್ಲಿಲ್ಲ. ಆವಾಗ ತಕರಾರು ಮಾಡ್ತಿದ್ರು, ಹೆದರ್ತಿದ್ರು. ಮತ್ತೆ ಅಲ್ಲಿ ವಾಯರ್ ಬಂದು ಹರಕೆ ಬಂದ್ರೆ ಸತ್ತು ಹೋಗ್ತಾರೆ, ಅಲ್ಲಿ ಕೊಡಬೇಡಿ, ಅಲ್ಲಿ ಹೋಗಬೇಡಿ, ಇದೇ ಆಗಿತ್ತು ಆವಾಗ. ಈಗೆಲ್ಲ ಕರೆಂಟ್ ಕೊಡ್ತಾರೆ, ಎಲ್ಲ ಕಡೆ ಮಾಡ್ಕೊಂಡಾರೆ, ಏನ್ ತೊಂದ್ರೆ ಇಲ್ಲ. ಈಗ ಇತ್ತಿತ್ತಲಾಗಂದ್ರೆ ನಮ್ಮ ರೈತರಿಗೆ ಈ ಮಳೆಯಿಂದ ಮತ್ತೆ ಕೊರೋನಾದಿಂದ ಬಾಳ ಈಗ 3 ವರ್ಷದಿಂದ ಮಾಡದಂತ ಬೆಳೆ ರೇಟ್ ಸಿಕ್ಕದೆ ಬಹಳ ದಂಡಕ್ಕೆ ಬಿದ್ದಿವಿ. ಖರ್ಚು ಮಾಡಿದ ಹಣವನ್ನು ಕೈಗೆ ಸಿಕ್ಕುವುದಿಲ್ಲ, ಈ ರೀತಿ ಪರಿಸ್ಥಿತಿ ಆಗದೆ. ಈ 2 ವರ್ಷದಿಂದ ತೊಂಡೆಕಾಯಿ, ಬದನೆಕಾಯಿ, ಮೆಣಸೆಲ್ಲ ಗೆಡ್ಡಿನಲ್ಲೇ ಉಣಸಾಕದೆ ಬಿಟ್ರೆ ಯಾವ ಮಾರ್ಕೆಟ್ಗೂ ತಗೊಂಡು ಹೋಗುವರಿಲ್ಲ. ಗೆಣಸು ಹಾಗೆ ಟ್ರಕ್ ಗಟ್ಟಲೆ ಎಗೆದೇ ಬಿಟ್ಟು ಬಿಟ್ಟರೆ, ಅದನ್ನ ಮಾಡೋದಕ್ಕೆ 2 ವರ್ಷ ಆಯ್ತು, ಬಹಳ ಕಮ್ಮಿ ಮಾಡಿಬಿಟ್ಟಾರೆ. 5 ರೂಪಾಯಿ ಕೆಜಿ ತಗೊಂಡು ಹೋಗುವವರಿಲ್ಲ. ಆಳು ಮಜೂರಿ 400-500 ರೂಪಾಯಿ ಕೊಡಬೇಕು, ಅಡ್ಜಸ್ಟ್ ಆಗುದಿಲ್ಲ ಹೇಳಿ ಗೆಣಸನ್ನು ಕಮ್ಮಿ ಮಾಡಿದ್ದಾರೆ. ಈ ಸಲ ಶೇಂಗಾ ಡಬ್ಬಲ್ ಟಿಬ್ಬಲ್ ಬೆಳೆಸಿದ್ದಾರೆ. ಇನ್ನು ರೇಟ್ ಹೇಗಾಗಬೇಕು ಅನ್ನೋದು ಯಾವ್ದಕ್ಕೆ ಗೊತ್ತು. ಈ ರೀತಿ ಆಗದೆ ರೈತರದು ಮತ್ತೆ ಹೆಂಗ್ ಮಾಡಿದ್ರಿ ಅವಾಗ ಲಾಕ್ಡೌನ್ ಟೈಮ್ನಲ್ಲಿ? ಬಿಟ್ಟು ಬಿಟ್ಟುವಿ ಸರ್, ಎಲ್ಲ ಒಣಗ ಹೋಯ್ತು, ಎಲ್ಲ ಒಣಗ ಹೋದ್ದೆ. ಕೆಡಕ್ಕೆ ನೀರು ಹಾಕುದೇ ಬಿಟ್ಟುವಿ, ಗಿಡ ಎಲ್ಲ ಒಣಗ ಹೋಯ್ತು. ಲಾಸ್ಟ್ ಟೈಮ್ಗೆಲ್ಲ ಆಸೆ ಬಿಟ್ಟು ಬಿಟ್ಟು ಬಿಟ್ವಿ, ಯಾಕೆ ನೀರು ಹಾಕಬೇಕು ಹೇಳಿ ಬಿಟ್ಟು ಬಿಟ್ವಿ. ಗೆಣಸು ಏನಾಯ್ತು, ಪೂರ ಹುಟ್ಟು ಹೋಯ್ತು, ಕೊಳತು ಹೋಯ್ತು. ಗದ್ದೆಲ್ಲಿ ಆದ್ಮೇಲೆ ದನ ತಿಂದು ಒಣಗಿ ಸುಟ್ಟಿ ಇಲ್ಲಿ ಭೂಮಿ ಕಾಯ್ತದೆ, ಮಣ್ಣಿಗೆ ಸುಟ್ಟು ಹೋಗ್ತದೆ. ಸುಟ್ಟು ಹೋದ್ಮೇಲೆ ಏನು ಮಾಡುವಂಗಿಲ್ಲ, ಯಾರಿಗೂ ತಿಮ್ಮಂಗಿಲ್ಲ, ದನಗಳಿಗೂ ತಿನ್ಲಿಕ್ಕಾಗೋದಿಲ್ಲ. ಒಂದು ನಮ್ಮನೆ ಕೆಟ್ಟ ವಾಸನೆ ಬರ್ತದೆ ಸುಟ್ಟು ಹೋದ್ಮೇಲೆ. ಹಾಗಾಗಿ ನೀವು ಬದುಕು ಹೆಂಗೆ ನಡೆಸಿದ್ರಿ ಅವಾಗ? ಯಾವಾಗಂತೀವಿ ಸರ್? ಅದೇ ಲಾಕ್ಡೌನ್ ಒಳಗೆ ಬೆಳಿಲಿಕ್ಕೆ ಆಗ್ಲಿಲ್ಲ, ಬೆಳೆದಿದ್ದು ಬೆಲೆ ಸಿಗ್ಲಿಲ್ಲ, ಮಾರಾಟ ಆಗ್ಲಿಲ್ಲ. ಅದಕ್ಕಿಂತ ಪೂರ್ವದಲ್ಲಿ ಸರ್ ಇದೆಯಾ, ನಾವು ತರಕಾರಿ ಮಾಡ್ಕೊಂಡು ಮಾರೋದು ಅಥವಾ ಮನೇಲಿ ಏನಾದ್ರು ಕಾಯಿಗೆ ಬಂದದ್ದು ಮಾರೋದು ಎಲ್ಲ ಇದೇ ರೀತಿ. ನಾವು ಇನ್ನು ಕೆಲವರು ಏನ್ ಮಾಡ್ತಾರೆ, ಕೂಲಿ ಹೋಗ್ತಾರೆ. ಜಮೀನು ಇಲ್ಲದೆ ಇದ್ದವರು ಯಾರಾದ್ರೂ ಕೆಲಸಕ್ಕೆ ಹೋಗಿ ಜೀವನ ಸಾಗಿಸ್ತಾರೆ. ಯಾರ್ದಾರು ಕಡೆಯಿಂದ ಸ್ವಲ್ಪ ಜಮೀನು ತಗೊಂಡು ಸ್ವಲ್ಪ ಮಾಡ್ಕೊಳ್ತಾರೆ, ಅಂದ್ರೆ ಒಂದ್ 2 ತಸ್ ನೀರು ಹಾಕೊಟ್ಟು ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು. ಈಗೆಲ್ಲ ನಮ್ಮ ಊರಲ್ಲಿ ಸಾಮಾನ್ಯವಾಗಿ ಬಹಳ ಜನರಿಗೆ ಜಮೀನಿಲ್ಲ. ಕೆಲವರೆಲ್ಲ ಸಮುದ್ರ ಸೈಡ್ ಸುಮಾರು ಜಮೀನಿತ್ತು, ಆ ಜಮೀನನ್ನ ಕ್ಲೀನ್ ಮಾಡ್ಕೊಂಡು ಚಲೋ ಬೆಳೆ ತಗೊಂತ ಇದ್ರು. ತರಕಾರಿ ಅಂದ್ರೆ ತೊಂಡೆಕಾಯಿ, ಚವಳಿ, ಪ್ರತಿಯೊಂದು ಬೆಳೆನೂ ಮಾಡ್ತಾ ಇದ್ರು. ಈಗ 2-3 ವರ್ಷ ಆಯ್ತು, ಬೀಸನ್ ಸೈಡಿಗೆ ಯಾರಿಗೂ ತರಕಾರಿ ನೋಡೋಕೆ ಅವಕಾಶ ಇಲ್ಲ, ಎಲ್ಲ ಇದು ಬಂದ್ಬಿಟ್ಟು. ಈಗ ಈ ಪ್ರವಾಸ ಉದ್ಯಮ ಹೇಳಿ ಎಲ್ಲ ರೂಮ್ ಕೊಟ್ಟದ್ದು, ಮೇಲಿನ ಜಾಗ ಖರೀದಿ ತಗೊಂಡ್ರು, ಆ ಜಾಗ ತಮಗೆ ಬರ್ತದೆ ಹೇಳಿ ಎಲ್ಲ ರೈತರನ್ನು ಎತ್ತ ಹಾಕಾರೆ. ಅವ್ರಿಗೆ 5,000, 10,000 ಕೆಲವರಿಗೆ ಹಣನೂ ಕೊಟ್ಟಾರೆ, ಕೊಟ್ಟುಕೊಂಡು ಎತ್ತ ಹಾಕಾರೆ. ಅಲ್ಲಿ ಆ ಸ್ಥಳದಲ್ಲಿ ಸಾಮಾನ್ಯ ಅಂದ್ರೆ ವಾರದಲ್ಲಿ ಕನಿಷ್ಠ ಅಂದಾಜು ಲೋಡ್ಗಟ್ಟಲೆ, ಲೋಡ್ಗೂ ಹೆಚ್ಚಾಗಬಹುದು ಅಷ್ಟು ತರಕಾರಿ ಬೆಳೆ ಬರ್ತಿತ್ತು. ಹೌದು, ನಮ್ಮ ಗಂಗಾವಳಿಯಿಂದ ನಮ್ಮ ಬೈಕೊಡವರಿಗೆ ಅಷ್ಟು ಬೆಳೆ ಬರ್ತುವಂತ ಜಾಗವನ್ನು ಹಾಳಾಯ್ತು. ಒಂದು ಬದಿಗೆ ಕಾರ್ಲೈನ್ ಬರ್ತಾ ಇದೆ, ಅದು ಜಾಗ ಹಾಳು ಮಾಡ್ತು. ಹೀಗೆಲ್ಲ ಆಗದೆ. ಈಗ ಜಮೀನ್ ಕೊಟ್ಟವರು 5,000-6,000 ಅಂದ್ರೆ ಬಾಡಿಗೆನೋ? ಅಲ್ಲ, ಈ ಬೀಸನ್ ಸೈಡ್ ನೋಡಿ, ಜಾಗ ತರಕಾರಿ ಮಾಡ್ತಾ ಇದ್ರು, ಅತಿಕ್ರಮಣ ಮಾಡ್ಕೊಂಡು ಅವರಿಗೆ ಕೊಟ್ಟು ಅಲ್ಲಿ ಕ್ಲೀನ್ ಮಾಡಿಸ್ತಾರೆ. ಹೀಗೆ ಅವರಿಗೆ ಆಗ್ಬೇಕು, ಮೇಲ್ಗಡೆ ಇದ್ದವರಿಗೆ ಅದನ್ನ ತಕೊಂಡಾರೆ ಅಷ್ಟೇ. ಇನ್ನು ತರಕಾರಿ ಅವ್ರು ಮಾಡುವಂಗಿಲ್ಲ, ಆ ಜಾಗಕ್ಕೆ ಹೋಗುವಂಗಿಲ್ಲ ಬೀಸನ್ ಜಾಗ. ಮತ್ತೆ ಜಾಗ ಏನಾಗಿದೆ? ಖಾಲಿ ಬಿದ್ದಿದೆ. ಖಾಲಿ ಬಿದ್ದಿದೆ, ಗಂಗಾವಳಿಯಿಂದ ಕಾರ್ಲೆಂಡ್ ಬರ್ತಾನೆ ಅದೇ. ಅದೊಂದು ಏನ್ ಅಭಿವೃದ್ಧಿ ಮಾಡ್ತಾರಂತ ಇಲ್ಲಿ? ಅವರು ಎಲ್ಲ ರೂಮ್ ಕಟ್ಟಿಸೋದು, ಹೋಟೆಲ್ ಮಾಡೋದು, ರೆಸಾರ್ಟ್ ಮೇಲನ್ ಜಾಗದಲ್ಲಿ, ಸ್ವಂತ ಜಾಗದಲ್ಲಿ. ಇದು ಅಡ್ಡಾಡ್ಲಿಕ್ಕೆ, ಬೀಸ್ ಹೋಗ್ಲಿಕ್ಕೆ ಬರ್ಲಿಕ್ಕೆ, ಕ್ಲೀನ್ ಇಟ್ಕೊಳ್ಳಿಕ್ಕೆ. ಮತ್ತೆ ಆ ರೈತರು ಹೆಂಗ್ ಬದುಕೋದು? ಅವ್ರದ್ದು ಒಂದ್ ಸ್ವಲ್ಪ ಕಷ್ಟ ಆಯ್ತಲ್ಲ. ಹೌದು ಸರ್, ಇದೇ ಕೂಲಿ ಹೋಗೋದು, ಹೋಟೆಲ್ ಕೆಲ್ಸಕ್ಕೆ ಹೋಗೋದು, ಗೌಡ್ರ ಕೆಲ್ಸಕ್ಕೆ ಹೋಗೋದು, ಸೆಂಟ್ರಿಂಗ್ ಕೆಲ್ಸಕ್ಕೆ ಹೋಗೋದು. ಹೀಗೆ ಮೊದಲು ಭಾರಿ ಕಮ್ಮಿ ಇತ್ತು, ಯಾರು ಗೌಡ್ಯ ಸೆಂಟ್ರಿಂಗ್ ಕೆಲಸ, ಹೋಟೆಲ್ ಕೆಲಸ ಯಾರು ಹೋದದ್ದು ಬಹಳ ಕಮ್ಮಿ ಇತ್ತು. ಈಗ ಎಲ್ಲ ಉದ್ಯೋಗ ಯಾರಲ್ಲಿ ಕೆಲಸ ಸಿಗ್ತದೆಯಾ ಅಲ್ಲಿ ಸೇರ್ಕೊಂಡಾರೆ. ಸಾಮಾನ್ಯವಾಗಿ ನಮ್ಮೂರಿನಿಂದ ಒಂದು 50-60 ಮಕ್ಕಳು ಸೆಂಟ್ರಿಂಗ್ ಕೆಲಸ ಹೋಗ್ತವೆ, ಗೌಡ್ರ ಕೆಲಸ ಹೋಗ್ತವೆ, ಗೋಕರ್ಣ ಹೋಟೆಲ್ ಹೋಗ್ತವೆ, ಓಮ್ ಬೀಚ್ ಹೋಗ್ತಾರೆ, ಕುಡ್ಲೆ ಬೀಚ್ ಹೋಗ್ತಾರೆ. ಹೀಗೆ ಒಂದೊಂದು ಕೆಲಸಕ್ಕೆ ಡೈಲಿ ಹೋಗ್ತಾ ಇದ್ದಾರೆ, ಜೀವನ ಸಾಗಿಸ್ತಾ ಇದ್ದಾರೆ. ಎಷ್ಟು ದುಡಿತಾರೆ ಅಲ್ಲಿ ಹೋದಾಗೆಲ್ಲ ಇವರು? ಅದು ರೊಕ್ಕ ನಮಗೆ ಗೊತ್ತಿಲ್ಲ ಸರ್, ಅವ್ರೆ ಮಾತಾಡ್ಕೊಳ್ಳೋದು. ಪೇಮೆಂಟ್ ಬಗ್ಗೆ ಏನೋ ಗೊತ್ತಿಲ್ಲ, ಒಬ್ಬರಿಗೆ ಹೆಚ್ಚು ಕೊಡಬಹುದು, ಒಬ್ಬರಿಗೆ ಕಮ್ಮಿ ಕೊಡಬಹುದು, ಅಂದ್ರೆ ಕೆಲಸಕ್ಕೆ ಅವಲಂಬಿಸೊಳಿತದೆ. ಹೀಗೆ ಒಂದು 500-700 ಹಿಂಗಾಗುತ್ತೆ. ಈ ಗೌಡರಿಗೆಲ್ಲ ಸ್ವಲ್ಪ ಜಾಸ್ತಿ ಇರಬೇಕು, ಒಂದು 400-500 ಹಿಂಗೆ ಉಳಿಬಹುದು. ಉಳಿದಕ್ಕೆ ಈ ಹೋಟೆಲ್ ಕೆಲಸಕ್ಕೆ ಹೋಗೋರಿಗೆಲ್ಲ ಅಷ್ಟೆಲ್ಲ ಇಲ್ಲ, ಕಮ್ಮಿ ಚಾ ತಿಂಡಿ ಕೊಟ್ಟು ಸ್ವಲ್ಪ ಕೊಡಬಹುದು. ಅದು ಕೊಡುವವರಿಲ್ಲ, ಇಲ್ಲ ಊರಲ್ಲಿ ಇದ್ರೆ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ, ಈ ರೀತಿ ಪರಿಸ್ಥಿತಿ ಆಗದೆ. ಈಗ ಭೂಮಿನೂ ಇಲ್ಲ, ಕೆಲಸನೂ ಇಲ್ಲ ಲಾಕ್ಡೌನ್ ಟೈಮಲ್ಲಿ. ಹೌದು, ಅವರು ಏನ್ ಕಷ್ಟ ಅನುಭವಿಸಿದ್ರು ಅಥವಾ ಏನು ಇದ್ದಂಗ? ಹೌದು, ಭಾರಿ ಕಷ್ಟ ಅನುಭವಿಸಿದ್ದಾರೆ ಪ್ರತಿಯೊಬ್ಬರು. ಅಡ್ಡಾಡ್ಲಿಕ್ಕೆ ಕೊಡಲಿಲ್ಲ, ಪೊಲೀಸರು ಬೆತ್ತ ತಗೊಂಡು ಬಿಡ್ತಾರೆ ಒಬ್ಬೊಬ್ಬರಿಗೆ, ಅಷ್ಟೆ ಬೆದರಿಕೆ ಆಗ, ದವಾಖಾನೆಗೆ ಹೋಗ್ಲಿಕ್ಕೆ ಕೊಡ್ಲಿಲ್ಲ, ಆ ರೀತಿ ಪರಿಸ್ಥಿತಿ ಆಗದೆ. ನಿಮ್ಮ ಕಣ್ಣೆದುರುಗಳಿಗೆ ಲಕ್ಷ ಗಂಟ್ಲೆ ಬೆಳೆದಂತ ಉತ್ಪನ್ನ ಹಾಳಾಗಿ ಹೋಯ್ತು, ಏನ್ ಅನಿಸ್ತಾವ ನಿಮ್ಗೆ? ಏನು ಹೇಳೋದು ಸರ್, ಏನ್ ಮಾಡ್ಬೇಕೇಳಿ, ಏನ್ ಮಾಡುವಂಗಿಲ್ಲ. ಹಿಂಗೆ ಎಷ್ಟು ರೈತರದಾಗಿದೆ? ಬಾಳ ಬಂದಿದಾಗದೆ. ನಮ್ಮ ಗೋಕರ್ಣದಿಂದ ಗಂಗಾವಳಿ ತನಕ ಎಲ್ಲರದು ಆಗದೆ. ಎಲ್ಲರು ತರಕಾರಿ ಹಣ್ಣು ಬೆಳೆಯೋರು ಇಲ್ಲಿ. ಹೌದು, ನೋಡಿದ್ರೆ ಗೊತ್ತಾಗುತ್ತೆ ಸರ್. ನಾವು ಹೇಳಬೇಕು ಅಂಬುದಿಲ್ಲ ಸರ್. ನೀವು ಆ ರೋಡ್ ನಿಂದ ಒಂದಿನ ಗಂಗಾವಳಿಯಿಂದ ಗೋಕರ್ಣ ರೋಡ್ ಟಚ್ ಆಗದೆ ಹೀಗೆ ಕಣ್ಣು ಹಾಸ್ತಾದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಜಮೀನು ಏನೇನು ಬೆಳೀತಾರೆ, ಪ್ರತಿಯೊಂದು ಕಾಣ್ತದೆ. ಎಡ ಹೌದು, ಬಲನು ಹೌದು. ನಾವು ಹೇಳಬೇಕಾದ್ದೇನಿಲ್ಲ. ಮೊದಲೆಲ್ಲ ಓಣಿ ಇತ್ತು, ಕಾಲ್ದಾರಿ ಇತ್ತು, ಈಗ ರೋಡ್ ಟಚ್ ಆಯ್ತು. ಎಲ್ಲರೂ ಕುಂತ್ಕೊಂಡು ಮಾತಾಡ್ತಿದ್ರೆ ಇಷ್ಟೆಲ್ಲ ಹಾನಿ ಆಯ್ತು ನಮ್ಗಂತ ಮಾತಾಡ್ತಾ ಇದ್ರು. ನನ್ನ ಅನುಭವ ಬಂದಾಗ ನಾ ಹೇಳೋದು, ಅಮ್ಮನ ಅನುಭವ ಬಂದಾಗ ಅಮ್ಮ ಹೇಳೋದು, ಹೀಗೆ ಎಲ್ಲರೂ ಸಮಾನ ದುಃಖಿಗಳು ಅನಿಸ್ತಾ ಇತ್ತಲ್ಲ. ಹೌದು, ಎಲ್ಲರೂ ಬೆಳೆದು ಈ ರೀತಿ ಐತಲ್ಲ, ಏನ್ ಮಾಡೋದು, ಮುಂದಿನ ಗತಿ ಏನು, ಜೀವನ ಮಾಡೋದು ಹೇಗೆ, ಮನೆಗೆ ಬರೋ ಹಣನೂ ಇಲ್ಲ, ಖರ್ಚು ಮಾಡಿದ ಹಣನೂ ಇಲ್ಲ. ಹೀಗೆಲ್ಲ ವಿಚಾರಗಳೆಲ್ಲ ಬಹಳ ಚರ್ಚೆಯಾಗಿ ಬಹಳ ಕಣ್ಣೀರು ಬಿಟ್ಟಾಯ್ತು ಸರ್. ಮಕ್ಕಳ ವಿದ್ಯಾಭ್ಯಾಸಕ್ಕೂ ಹಾನಿ ಆಯ್ತು. ಹೌದು, ಹೌದಲ್ಲ. ಹೌದು ಸರ್. ಮನೆಯೊಳಗೆ ಕುಂತ್ಕೊಂಡ್ರು ಶಾಲೆಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹೌದು. ಮತ್ತೆ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡುವಂತವ್ರು ಕೂಡ ಮನೆಯೊಳಗೆ ಕುಂತ್ಕೊಂಡ್ರು. ಹೌದು. ಎಷ್ಟೋ ಜನ ನೌಕರಿ ಬಿಟ್ಟು ಹಳ್ಳಿ ಬಂದ್ರು. ಹೌದು, ಹೀಗೆಲ್ಲ ಆಯ್ತು. ಒಂದು ಹಳ್ಳಿಗೆ ಮತ್ತೆ ಅದು ಮರುಜೀವ ಬರ್ಬೇಕೀಗ. ಹೌದು, ಪುನಃ ಬರಬೇಕು. ಇನ್ನಂತೇಳಿದ್ರೆ ಮಳೆನೂ ಸರಿಯಾಗಿ ಟೈಮು, ಮಳೆ ಬಿದ್ರೆ ಇಷ್ಟೆಲ್ಲ ಹಾನಿ ಆಗುದಿಲ್ಲ ಆಯ್ತು. ಈ ವರ್ಷ ಗದ್ದೆ ಪೂರ್ತಿ ಕೊಳದ ಹೋಯ್ತು ಸರ್. ನೀರು ತುಂಬಿ ಹುಟ್ಟು ಬಂದು ಕೊಯ್ಲಿಕ್ಕಾಗಲಿಲ್ಲ. ಹೀಗಾಗಿ ಅದೊಂದು ದೊಡ್ಡ ಸಮಸ್ಯೆ. ದನಗಳಿಗೆ ಮೇವಿಲ್ಲ, ಎಲ್ಲ ಕೊಳದ ಗೊಬ್ಬರ ಆಯ್ತು. ಇದ್ದ ಹುಲ್ಲು ಕಪ್ಪ, ದನಗಳ ತಿಂದ್ರೆ ಸಗಣಿ ಎಲ್ಲ ಹಾಳಾಗ್ತದೆ, ಅಟ್ಟೆಗೆಲ್ಲ ಹಾಳಾಗ್ತದೆ. ಆನೆ ಮನೆ ಹುಲ್ಲು ಕೆಸರು ಕೂತಿ, ಮುಳುಕು ಕೆಸರು ಕೂತಿ ಆನೆ ಮನೆ ಆಗ್ಬಿಟ್ಟದೆ. ತಿನ್ನಕ್ಕಾಗಲ್ಲ, ತಿನ್ನುವಂಗಿಲ್ಲ, ದೂಡ ಹಾರ್ತದೆ. ಅದನ್ನೇ ಹಾಕ್ಬೇಕು, ಇಲ್ಲಾದ್ರೆ 100 ಕಟ್ಟದ್ರೆ 500-600 ರೂಪಾಯಿ ಕೊಟ್ಟು ತರಬೇಕು. ಇಲ್ಲ ಸರ್, 5 ದನಗಳಿದ್ದೇವೆ, 2 ಒಂದು ಜೋಡಿ, ಒಂದು ಎಮ್ಮೆ ಕರು, ಒಂದು ಆಕಳು, ಒಂದು ಕರು. ನನ್ನ ಹೊಲ ನನಗೆ ಸಾಲೋದಿಲ್ಲ ಹೀಗಾಗದೆ. ನೀವು ಬೇರೆ ಕಡೆ ತರ್ತೀರ? ಹೌದು, ತರ್ತೇನೆ. ಕಳೆದ ವರ್ಷ 2,000 ತಗೊಂಡಿದೆ, ಇವತ್ತು ಒಂದು 2,000 ತಕೊಳ್ಬೇಕು. ಶೇಂಗಾ ಹುಟ್ಟಾಗ್ತದೆ, ಅದನ್ನು ಕಾಯ್ತಾ ಇದ್ದೀರಿ? ಹೌದು, ಇನ್ನು ಶೇಂಗಾ ಹುಟ್ಟು ಒಂದು 3 ತಿಂಗಳ ದೂಡ್ತದೆ. ಅಂದ್ರೆ ಅದು ಸ್ವಲ್ಪ ಇದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಆಮೇಲೆ ಹಸಿ ಹುಲ್ಲಾಗ್ತದೆ. ಆದ್ರೂ ಒಂದ್ 2,000 ತಗೊಳ್ಬೇಕು. ಶೇಂಗಾ, ಆ ನಂತರ ಕಲ್ಲಂಗಡಿ, ಇವು ಇಲ್ಲ. ಈ ಸಲ ಆಗುದಿಲ್ಲ ಕಲ್ಲಂಗಡಿ ಮಾಡ್ಲಿಕ್ಕೆ, ನಮ್ ಭೂಮಿಗೆ ಟೈಮ್ ಇಲ್ಲ, ಉಳುದಿಲ್ಲ. ಇಲ್ಲಾಂತಂದ್ರೆ ಕಲ್ಲಂಗಡಿ ಮಾಡೋದಾಗಿತ್ತು. ಅಂದ್ರೆ ಶೇಂಗಾ ಲೇಟ್ ಆಯ್ತಂತ? ಹೌದೌದು, ಶೇಂಗಾ 1 ತಿಂಗಳು ಲೇಟ್ ಆಯ್ತು ಹಾಕ್ಲಿಕ್ಕೆ. ಮಧ್ಯೆ ಹಾಕಲ್ಲ? ಇಲ್ಲ, ತಂಪೊಳಿತದೆ, ಮಣ್ಣು ಹದ ಮಾಡ್ಲಿಕ್ಕೆ ಆಗುದಿಲ್ಲ, ಶೇಂಗಾಕ್ಕೂ ತೊಂದರೆ ಆಗುತ್ತೆ. ಹೌದೌದು, ಹಾಗಾಗಿ ಯಾವ್ದಾದ್ರು ಒಂದು ಬೆಳೆ ಕರೆಕ್ಟ್ ಆಗಿ ಮಾಡುವ. ಕಲ್ಲಂಗಡಿ ಈಗ 2 ವರ್ಷ ಗದ್ದೆಲೆ ಕೊಚ್ಚಿ ಹಾಕಿದ್ವಿ, ಮಾರ್ಕೆಟ್ ಆಗದೆ. ಅದೇ ಶೇಂಗಾ ಹಾಗಾಗುದಿಲ್ಲ, 1 ತಿಂಗಳು ಅಥವಾ 2 ತಿಂಗಳು ಇಟ್ಕೊಳ್ಬಹುದು. ಈ ಬೆಳೆಯನ್ನ ಕರೆಕ್ಟ್ ಆಗಿ ಮಾಡಿಕೊಂಡು ಮುಂದಾಲೋಚನೆ ಮಾಡಿದ್ರೆ ಈ ಸಲ ಕೆಲವು ಭೂಮಿಗೆ ಆಗುದಿಲ್ಲ, ಕೆಲವಟ್ಟು ಭೂಮಿಗೆ ಆಗ್ಬಹುದು ಸರ್ ಕಲ್ಲಂಗಡಿ. ನಿಮ್ಮ ನಂತರ ನಿಮ್ಮ ಮನೆಯೊಳಗೆ ಕೃಷಿ ಮಾಡೋರು ಯಾರು? ಕೃಷಿಗೆ ನಾನು ಮನೆಯಲ್ಲ ಒಬ್ಬವನೇ. ನನಗೆಲ್ಲ ಹೆಣ್ಮಕ್ಳು, ಗಂಡ್ಮಕ್ಳೆಲ್ಲ ಕೆಳಗೆ ಎಲ್ಲ ಬೇರೆ ಆಗಾರ. ಈಗ ಎಲ್ಲ ಚಿಕ್ಕಪ್ಪನ ಮಕ್ಕಳು ಬೇರೆ ಬೇರೆ ಮನೇಲಿ ಇದ್ದಾರೆ. ಹೆಣ್ಮಕ್ಳಲ್ಲಿ ಇಲ್ಲೇ ಇದ್ಕೊಂಡು ಕೃಷಿ ಮಾಡ್ತೀನಿ ಅನ್ನೋಂಥವ್ರು ಇದಾರೆ ಯಾರು? ಅದು ಮುಂದೆ ನೋಡ್ಬೇಕಾಯ್ತು ಸರ್. ಇನ್ನು ಯಾರದು ಮದುವೆ ಮಾಡಿಲ್ಲ, ಇನ್ನು ಮುಂದೆ ಆಲೋಚನೆ ಮಾಡ್ಬೇಕಾಯ್ತು. ಹೀಗಾದ್ರೆ ಪರಿಸ್ಥಿತಿ ಅಳಿಯಾನ ಬಂದು ಇಲ್ಲಿ ಮಾಡುವಂಗ ಏನು ಏನು ಆಮೇಲೆ ಆಯ್ತು ವಿಚಾರ. ಒಟ್ಟಾರೆ ಜೀವನ ಹೇಗನ್ಸುತ್ತೆ? ಕೃಷಿ ಎಮ್ಮಿ ಕಾಯ್ಕೋಂತ ಇಲ್ಲಿ ತನ ಬಂದಿರಿ? ನನ್ನ ಜೀವನ ಅಂದ್ರೆ ನಾ ಆರಾಮಿದ್ದೇನೆ ಸರ್. ಯಾಕಂತ ಕೇಳಿದ್ರೆ ಇನ್ನೊಬ್ಬರದ್ದು ಅತ್ತವರು ಸಿಕ್ಕಿಲ್ಲ ನನಗೆ. ಆದ್ರೆ ನನ್ನ ಹಾಗೆ ಇನ್ನೊಬ್ಬರದಿಲ್ಲ. ಜಗಳಾಟ ಕಚ್ಚಾಟ ಬಾಳ ತ್ರಾಸಗಳಿದ್ದಾರೆ. ನನ್ನ ತನ್ನೇ ಅವಲಂಬಿಸಿಕೊಂಡು ನಂತ ಹೇಳ್ಬಿಟ್ರೆ ಎಲ್ಲರಿಗೂ ಹೊಂದಾಣಿಕೆ ಆಗುದಿಲ್ಲ. ಹೀಗೆಲ್ಲ ಅದೇ ಅಂದ್ರೆ ಗುಂಟೆ ಇದ್ದಲ್ಲ 1/2 ಗುಂಟೆ ಒಬ್ಬೊಬ್ಬರಿಗೆ, ಎಕರೆ ಇದ್ದಲ್ಲ 1/2 ಎಕರೆ. ನಂತ ಹಾಗಲ್ಲ ಸರ್, ನಾ ಅಪ್ಪನಿಗೆ ಒಬ್ಬನೇ ಮಗನ. ಆದ್ರಿಂದ 5 ಎಕರೆ 11 ಗುಂಟೆ 6 ಜಾಗ ಅಪ್ಪನ ಹಕ್ಕಂತೂ ನನಗೆ ಬಂತು. ಇನ್ನೊಂದೊಂದು ಕೇಳಿದ್ರೆ ನಮ್ಮ ಜಮೀನು ಇರೋದು ಒಂದೇ ಕಡೆ, ಗದ್ದೆ ತೋಟ ಮನೆ ಗುಂದ ಅಂತ ಹೇಳಿದ್ದೆ ನೋಡಿ, ಎಲ್ಲ ಒಂದೇ ಗೇಟ್ನಲ್ಲಿ ಇಳ್ಕೊಂಡು ನಾ ಏನಾದ್ರೂ ಮಾಡ್ಕೊಂಡು ಜೀವನ ಸಸ್ತಾ ಆರಾಮಿದ್ದೇನೆ. ಯಾರ್ದು ನಮ್ಮ ಗೌಜಿ ಗಲಾಟಿ ಏನಿಲ್ಲ. ಹಾಗಾಗಿ ನಾ ಆರಾಮಿದ್ದೇನೆ. ನನ್ನ ಹಾಗೆ ಇನ್ನೊಬ್ಬರದಲ್ಲ. ಒಬ್ಬನ ಜಾಗದಿಂದ ಇನ್ನೊಂದು ಕಡೆ ಹೋಗಬೇಕು, ಅಲ್ಲಿ ಜಗಳ ಇದ್ದಲ್ಲ ಪಾಲು ಇದು ಇವೆಲ್ಲ ಭಯಂಕರಿಸ್ಕದೆ. ಯಾಕಂತ ಕೇಳಿದ್ರೆ ನಾನು ಕೆಲವೊಟ್ಟು ಆಫೀಸ್ನಲ್ಲಿ ಕೂತ್ಕೊಂಡವಾಗೆ ಒಂದೊಂದು ಪ್ರಕರಣಗಳ ಕೇಳಿದ್ರೆ ದೇವರಂತ ಕೈ ಮುಕ್ಕೊಳ್ಳೋದೆ ಬೇಡಪ್ಪ, ನಾನು ಸುಖದಲ್ಲಿದ್ದೇನೆ ಅಂತ ನಾ ತೊಳ್ಕೊಂಡಿದ್ದೇನೆ. ಈಗ ನನಗೆ ಹುಡುಗಿಯರು ಆದ್ರೂ ಬೇಜಾರಿಲ್ಲ, ಸಮಾಧಾನದಲ್ಲಿದ್ದೇನೆ. ಮಕ್ಕಳು ಚಲೋ ಒಂದು ರೀತಿ. ಟೇಷನ್ಗೆ ಹೋದ್ರೆ ಅಲ್ಲಿ ಒಂದೊಂದು ಪ್ರಕರಣ ಕೇಳಿದ್ರೆ ಯಾರಿಗೆ ಬೇಕಿತ್ತು ಜೀವನ ಅನಿಸ್ತದೆ ಆ ರೀತಿ. ಜಾಗಕ್ಕೆ ಜಗಳಾಟ, ಮನೆಗೆ ಜಗಳಾಟ, ಗೇಟ್ಗೆ ಜಗಳಾಟ ಇದೆ. ನಂತ ಹಾಗೇನಿಲ್ಲ ಸರ್, ನಾ ಆರಾಮಿದ್ದೇನೆ. ಒಳ್ಳೇದು ಮಾದೇವ್ ಗಣಪತಿ ಗೌಡ ಅವರೇ. ಒಟ್ಟಾರೆ ಕೃಷಿಯೊಳಗೆ ನಡೆದು ಬಂದಂತ ದಾರಿಯನ್ನ ನೆನಪು ಮಾಡಿಕೊಂಡ್ರಿ, ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ.

ನಮ್ಮ ನಾಳಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಶಿರಸಿಯ ಟಿಎಸ್ಎಸ್ ಸಂಸ್ಥೆಯು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಹಮ್ಮಿಕೊಂಡ ಯೋಜನೆಗಳ ಕುರಿತು ಆನಂದ್ ಜಿ ಭಟ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಿಗಿ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮೈಲಾರ ಕಲ್ಲಪ್ಪ ಕಲಸನಗೌಡರು ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಸ್ವಾಮಿಯವರು ಭಿಕ್ಷಕ ವರ್ಣಾರವು ಮೈಲಾರ ಕಲ್ಲಪ್ಪ ಕಲಸನಗೌಡ.